ಬೆಡಗಿ ನರಸಿ ಬಾರೆ ನನ್ನ ಬಳಿಗೀಗ ದೂರ ನಿಲ್ಲಲಾರೆ ಚಿನ್ನ ನಾನೀಗ ಬೆಡಗಿ ನರಸಿ ಬಾರೆ ನನ್ನ ಬಳಿಗೀಗ ದೂರ ನಿಲ್ಲಲಾರೆ ಚಿನ್ನ ನಾನೀಗ ನೋಡಿದಾಗಲೇ ಏನೋ ಭಾವನೆ ಮೂಡಿ ಕಾಡಿತು ಅದಕ್ಕೆ ನಿಂತನೆ ಈ ಬಗೆ ಕೂನಗೆ ಚೆಳೆಯಲು ಸೋತನೆ ಬೆಳಗಿ ನರಸಿ ಬಾರೆ ನನ್ನ ಬಳಿಗೀಗ ದೂರ ನಿಲ್ಲಲ್ಲ ರೇ ಚಿನ್ನ ನಾನೀಗ ಈ ಹೃದಯದಲ್ಲಿ ಕಂದ ನೆನಪಿದೆ ಈ ಮನಸ್ಸಲ್ಲಿ ನೂರಾಸೆ ಬಂದಿದೆ ಈ ಹೃದಯದಲ್ಲಿ ಕಂದ ನೆನಪಿದೆ ಈ ಮನಸ್ಸಲ್ಲಿ ನೂರಾಸೆ ಬಂದಿದೆ ಪ್ರೇಮದ ಕಾಣಿಕೆ ಜೀವ ಬಯಸಿದೆ ಬೆಡಗಿ ನರಸಿ ಬಾರಿ ನನ್ನ ಬಳಿಗೀಗ ದೂರ ನೀ